ಈಗ ಪ್ರಧಾನ ಪೋಷಕಾಂಶಗಳಿಗಿಂತ ಇದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇಕು, ಆದರೆ ಲಘು ಪೋಷಕಾಂಶಗಳಿಗಿಂತ ಇದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುತ್ತದೆ. ಮತ್ತೆ ಕಾಫಿ ಬೆಳೆಗೆ ಮುಖ್ಯವಾಗಿ ಲಘು ಪೋಷಕಾಂಶಗಳ ಅವಶ್ಯಕತೆಯೂ ಕೂಡ ಇರುತ್ತದೆ. ಅದರಲ್ಲಿ ಮುಖ್ಯವಾದದ್ದು ಸತು ಮತ್ತೆ ಬೋರಾನ್ ಆಗಿರುತ್ತದೆ. ಈಗ ಪೋಷಕಾಂಶಗಳ ಕೊರತೆ, ಇದನ್ನು ಹೇಗೆ ಕಂಡುಹಿಡಿಯಬಹುದು? ಒಂದೊಂದು ಪೋಷಕಾಂಶ ಕೊರತೆ ಆದಾಗ ಗಿಡ ಅದನ್ನು ಎಕ್ಸ್ಪ್ರೆಸ್ ಮಾಡುತ್ತದೆ, ಗಿಡಗಳಿಗೆ ಮಾತನಾಡಲು ಬರುವುದಿಲ್ಲ, ಆದರೆ ಇದು ಚಿಹ್ನೆ ಮುಖಾಂತರ ತೋರಿಸುತ್ತದೆ. ಈಗ ಸಾರಜನಕ ಎಲ್ಲ ರೈತರು ಕಂಡುಹಿಡಿಯುತ್ತೀರ, ಹೇಗೆ ಅಂದ್ರೆ ಗಿಡ ಕೆಳಗಡೆ ಭಾಗದ ಎಲೆಗಳು ಹಳದಿಯಾಗಿದ ತಕ್ಷಣ ಓ ಸಾರಜನಕದ ಕೊರತೆ ಇದೆ ಅಂದ್ಬಿಟ್ಟು ನಮ್ಮ ರೈತರಿಗೆ ಅನಾದಿ ಕಾಲದಿಂದಲೂ ಗೊತ್ತು. ಯಾಕೆ ಅಂತಂದ್ರೆ ಅದು ನಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ಗೊತ್ತಾಗ್ಬಿಡ್ತದೆ. ಅದೇ ಈಗ ಲಘು ಪೋಷಕಾಂಶಗಳು ಯಾವ್ದು ಇದೆ, ಯಾವ್ದು ಗಿಡಗಳಿಗೆ ಬೇಕು, ಇದನ್ನ ತಿಳ್ಕೊಬೇಕು. ಮತ್ತೆ ಇದರ ಕೊರತೆ ಆದಾಗ ಗಿಡಗಳಲ್ಲಿ ಯಾವ ರೀತಿಯ ಲಕ್ಷಣಗಳನ್ನು ನೋಡಲು ಸಿಗುತ್ತದೆ ಅಂತ ಅದನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ನಾನು ಹೇಳಿದ್ದು ಜಿಂಕ್ ಮತ್ತೆ ಬೋರಾನ್, ಇದು ಎಲ್ಲಾ ಬೆಳೆಗಳಿಗೂ ಬೇಕು. ನೀವು ಅಡಿಕೆ ತಗೋಬಹುದು, ಕಾಫಿ ತಗೋಬಹುದು, ಕಾಳುಮೆಣಸು ತಗೋಬಹುದು, ಮತ್ತೆ ಭತ್ತ ಕೂಡ ತೆಗೆದುಕೊಳ್ಳಬಹುದು. ಇದರಲ್ಲಿ ಜಿಂಕ್ ಮತ್ತು ಬೋರಾನ್ ಅವಶ್ಯಕತೆ ತುಂಬಾ ಇರುತ್ತದೆ. ನಮ್ಮ ಕಾಫಿ ನಾಡಿನಲ್ಲಿ ಯಾವ ಲಘು ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಇದೆ ಅದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಇರುವುದರಿಂದ ಮಳೆ ಬಿದ್ದಾಗ ಮಣ್ಣಿನಲ್ಲಿರುವ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಈ ದ್ವಿತೀಯ ಪೋಷಕಾಂಶಗಳು ನೀರಿನಲ್ಲಿ ಬೆರೆತು ಕೆಳಭಾಗದ ಮಣ್ಣಿನಲ್ಲಿ ಹೋಗಿ ಸೇರುತ್ತದೆ. ಬೆಳೆಗಳ ಬೇರುಗಳಿಗೆ ಎಟಕದ ರೀತಿಯಲ್ಲಿ ಕೆಳಭಾಗಕ್ಕೆ ಹೋಗಿ ಸೇರುತ್ತದೆ. ಅದರಿಂದ ನಮ್ಮ ಮಣ್ಣು ರಸಸಾರ ಉಳಿಯಾಗುತ್ತಾ ಬರುತ್ತದೆ. ಯಾಕೆ ಉಳಿಯಾಗುತ್ತದೆ ಅಂತಂದ್ರೆ, ಒಂದು ಕಬ್ಬಿಣದ ಅಂಶ, ಇನ್ನೊಂದು ಮ್ಯಾಂಗನೀಸ್ ಅಂಶ, ಈ ಎರಡರ ಅಂಶ ಅಂದ್ರೆ ಇವೆರಡು ಲಘು ಪೋಷಕಾಂಶಗಳು ಜಾಸ್ತಿ ಆಗುತ್ತದೆ. ಅಂದ್ರೆ ಗಿಡಗಳಿಗೆ ಬೇಕಾಗಿರುವುದಕ್ಕಿಂತ ಹೆಚ್ಚಿನ ಅಂಶ ಈ ಮಣ್ಣಿನಲ್ಲಿ ಈ ಲಘು ಪೋಷಕಾಂಶಗಳ ಅವೈಲಬಿಲಿಟಿ ಅಂತ ಕರಿತೀವಿ. ಇದು ಜಾಸ್ತಿ ಆಗುವ ಕಾರಣ ಮಣ್ಣು ಉಳಿಯಾಗುತ್ತದೆ, ಮತ್ತೆ ಗಿಡಗಳಿಗೂ ಕೂಡ ಹಾನಿಕಾರಕ. ಈಗ ಲಘು ಪೋಷಕಾಂಶದಲ್ಲಿ ಐರನ್ ಅಂತ ಹೇಳಿದೆ, ಮತ್ತೆ ಇನ್ನೊಂದು ಮ್ಯಾಂಗನೀಸ್ ಅಂತ ಹೇಳಿದೆ. ಈ ಎರಡು ಲಘು ಪೋಷಕಾಂಶಗಳು ಗಿಡಗಳಿಗೆ ಒದಗಿಸಬೇಕಾ? ನಾನು ಅವಾಗಲೇ ಹೇಳಿರೋ ರೀತಿ ಇದು ಹೆಚ್ಚಿರುವುದರಿಂದ ಈ ಲಘು ಪೋಷಕಾಂಶಗಳ ಅವಶ್ಯಕತೆ ಅಥವಾ ಹೊರಗಿಂದ ತಂದು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಈ ಎರಡು ಲಘು ಪೋಷಕಾಂಶಗಳು ಬದಿಗಿಡಬಹುದು. ಮುಖ್ಯವಾಗಿ ಇದು ಬಿಟ್ಟರೆ ಇನ್ನ ಯಾವ್ದರ ಮೇಲೆ ನಾವು ಹೆಚ್ಚು ಒತ್ತು ಕೊಡಬೇಕು ಅಂತ ಅಂದ್ರೆ, ಒಂದು ಜಿಂಕ್ ಮತ್ತೆ ಇನ್ನೊಂದು ಬೋರಾನ್ ಗಿಡದಲ್ಲಿ ಏನೇನಕ್ಕೆ ಉಪಯೋಗ ಆಗುತ್ತದೆ. ಜಿಂಕ್ ಅಂತ ತೆಗೆದುಕೊಂಡ್ರೆ ಆಕ್ಸಿಜನ್ ಅಂತ ಕರಿತೀವಿ, ಇದು ಗಿಡಗಳ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಅಂತ ಒಂದು ಅಂಶ ಇರುತ್ತದೆ. ಅದು ಗಿಡಗಳ ಬೆಳವಣಿಗೆಗೆ ಬಹುಮುಖ್ಯ. ಈಗ ಹೊಸ ಚಿಗುರು ಬರೋದಿರಬಹುದು, ಮತ್ತೆ ಗಿಡ ತುದಿಯು ಚೆನ್ನಾಗಿ ಬೆಳೆಯೋದಿರಬಹುದು, ಇದನ್ನು ಆಕ್ಸಿಜನ್ ಅಂತ ಕರಿತೀವಿ. ಅದು ಈ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಬೇಸಿಗೆಗಾಲದಲ್ಲಿ ಮಳೆ ಬರುವುದಿಲ್ಲ, ಗಿಡಗಳು ಸೊರಗು ಹೋಗುತ್ತವೆ. ಸೊರಗು ಹೋದಾಗ ಗಿಡಗಳನ್ನು ಜೀವವಾಗಿ ಬದುಕಿಸಿಡುವ ಕೆಲಸವನ್ನು ಈ ಜಿಂಕ್ ಸತು ಅನ್ನೋದು ನಿರ್ವಹಿಸುತ್ತದೆ. ಇದು ಅಲ್ಲದಲ್ಲೇ ಬೋರಾನ್ ಅಂತ ಅಂದೆ. ಈ ಬೋರಾನ್ ನ ಪ್ರಾಮುಖ್ಯತೆ ಏನು ಅಂತಂದ್ರೆ, ಹೂ ಬಿಡೋದಾಗಿರ್ಬೋದು, ಹೂವಿನಲ್ಲಿ ಪರಾಗಸ್ಪರ್ಶ ಇದು ಆಗ್ಬೇಕಾದ್ರೆ ಈ ಬೋರಾನ್ ಅಂಶ ಬಹುಮುಖ್ಯ. ಈ ಬೋರಾನ್ ಅಂಶ ಜಾಸ್ತಿ ಇದ್ದಷ್ಟು ಪರಾಗಸ್ಪರ್ಶ ಹೆಚ್ಚು ಚೆನ್ನಾಗಿ ಆಗುತ್ತದೆ. ಪರಾಗಸ್ಪರ್ಶ ಚೆನ್ನಾಗಿ ಆದಾಗ ನಮಗೆ ಕಾಳು ಕಟ್ಟುವ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ಅಲ್ಲದಲ್ಲೇ ಬೋರಾನ್ ಕಾಯಿ ಕಟ್ಟಿದ ನಂತರ ಅದನ್ನು ಗಿಡಗಳಿಗೆ ಒತ್ತಿ ಹಿಡಿದುಕೊಳ್ಳುವ ಶಕ್ತಿಯನ್ನು ಒದಗಿಸುತ್ತದೆ. ಇವೆರಡು ಸತು ಮತ್ತೆ ಬೋರಾನಿನ ಕೆಲಸಗಳು. ಇದರ ಕೊರತೆ ಆದಾಗ ಏನಾಗುತ್ತದೆ ಗಿಡಗಳಲ್ಲಿ ಅದನ್ನು ತಿಳಿದುಕೊಳ್ಳೋಣ. ಈ ಸತುವಿನ ಕೊರತೆ ಆದಾಗ ಗಿಡಗಳು ಬೆಳವಣಿಗೆ ಕುಂಠಿತ ಆಗುತ್ತದೆ. ಮತ್ತು ಈ ಗಿಡದಲ್ಲಿ ಯಾವ ಭಾಗದಲ್ಲಿ ಚಿಹ್ನೆಯನ್ನು ತೋರಿಸುತ್ತದೆ ಅಂದ್ರೆ, ತುಟ್ಟ ತುದಿಯ ಎಲೆಗೂ ಅಲ್ಲ ಅಥವಾ ಕೆಳಗಿನ ಭಾಗದ ಎಲೆಗೂ ಅಲ್ಲ, ಈ ಮಧ್ಯಭಾಗದ ಎಲೆಗಳಲ್ಲಿ ಸ್ವಲ್ಪ ಹಳದಿ ಮಿಶ್ರಿತ ನೀಲಿ ಬಣ್ಣವನ್ನು ಕಾಣಲು ಸಿಗುತ್ತದೆ. ಇದು ಅನುಭವದಿಂದ ಬರ್ತಾ ಹೋಗ್ತದೆ ಹೇಗೆ ಕಂಡುಹಿಡಿಯೋದು ಅಂತ. ಮತ್ತೆ ಈ ಬೋರಾನ್ ಕೊರತೆ ಆಗಿದೆ ಅಂತ ಹೇಗೆ ನಮ್ಮ ರೈತರು ಕಂಡುಹಿಡಿತಿದ್ದಾರೆ ಅಂದ್ರೆ, ಅಡಿಕೆಯಲ್ಲಿ ಕಾಯಿ ಉದುರುತ್ತಾ ಇದೆ ಅಂತಂದ್ರೆ ನಮ್ಮ ರೈತರಿಗೆ ತಟ್ಟನೆ ಗೊತ್ತಾಗ್ಬಿಡುತ್ತೆ, ಓ ಇದು ಬೋರಾನ್ನ ಕೊರತೆ ಆಗಿದೆ, ಇದರಿಂದ ಕಾಯಿ ಉದುರುತ್ತಾ ಇದೆ ಅಂತ. ಇದು ಒಂದು ಚಿಹ್ನೆ, ಇದು ಕಾಯಿ ತುಟ್ಟ ತುದಿಯ ಭಾಗದಲ್ಲಿ ಬಿಡುತ್ತದೆ. ಅಂದರೆ ಬೋರಾನ್ ಕೊರತೆ ಆದ್ರೆ ಗಿಡದ ತುದಿಯ ಭಾಗದಲ್ಲಿ ಇದರ ಚಿಹ್ನೆ ತೋರಿಸುತ್ತದೆ, ಅದೇ ಸತುವಿನ ಕೊರತೆ ಆದ್ರೆ ಮಧ್ಯಭಾಗದಲ್ಲಿ ತೋರಿಸುತ್ತದೆ. ಈಗ ನಾನು ದ್ವಿತೀಯ ಪೋಷಕಾಂಶ ಅಂತ ಅಂದೆ, ಅದರಲ್ಲಿ ಸಲ್ಫರ್, ಆ ಸಲ್ಫರ್ ಕೊರತೆ ಏನಾಗಿ ತೋರಿಸಿದೆ ಅಂದ್ರೆ ಅದು ಕೂಡ ತುದಿಯ ಭಾಗದ ಎಲೆಗಳಲ್ಲಿ ತೋರಿಸುತ್ತದೆ. ತುದಿಯ ಭಾಗದ ಎಲೆಗಳು ಹಳದಿ ರೂಪದಲ್ಲಿ ತಿರುಗಿದ್ರೆ ಅದು ಸಲ್ಫರಿನ ಕೊರತೆ, ಅದೇ ಕೆಳಭಾಗದ ಎಲೆಗಳು ಹಳದಿ ರೂಪದಲ್ಲಿ ತಿರುಗಿದ್ರೆ ಅದು ಸಾರಜನಕ ಕೊರತೆ ಅಂತ ಕರಿತೀವಿ. ಈಗ ಮೆಕ್ಕೆಜೋಳದಲ್ಲಿ ನೋಡಬಹುದು, ಅದು ರಂಜಕದ ಕೊರತೆ ಆದ್ರೆ ಕೆಳಭಾಗದ ಎಲೆಗಳು ನೇರಳೆ ಬಣ್ಣಕ್ಕೆ ತಿರುಗಿದಾಗ ಅಲ್ಲಿ ರಂಜಕದ ಕೊರತೆ ಇದೆ ಅಂತ ನಾವು ಕಂಡುಹಿಡಿಯಬಹುದು. ಇನ್ನೊಂದು ಪ್ರಧಾನ ಪೋಷಕಾಂಶ ಅಂತ ಅಂದ್ರೆ ಪೊಟ್ಯಾಶ್. ಈ ಪೊಟ್ಯಾಶಿನ ಕೊರತೆ ಆದಾಗ ಎಲೆಯ ತುದಿ ಭಾಗದಿಂದ ವಿ ಆಕಾರದಲ್ಲಿ ಮೊದಲಿಗೆ ಹಳದಿ ಬಣ್ಣ ಆಗುತ್ತದೆ, ತದನಂತರ ಅದು ಒಣಗುತ್ತಾ ಬರುತ್ತದೆ. ಇದು ಪ್ರಧಾನ ಪೋಷಕಾಂಶಗಳ ಕೊರತೆಯನ್ನು ಕಂಡುಹಿಡಿಯುವುದು. ಪ್ರಧಾನ ಪೋಷಕಾಂಶಗಳ ಕೊರತೆ ಎಲ್ಲಿ ಉಂಟಾಗುತ್ತದೆ ಅಂದ್ರೆ ಕೆಳಭಾಗದ ಎಲೆಗಳಲ್ಲಿ. ಅದೇ ಲಘು ಪೋಷಕಾಂಶಗಳ ಕೊರತೆ ಎಲ್ಲಿ ಅತಿ ಹೆಚ್ಚು ಗೊತ್ತಾಗುತ್ತದೆ ಅಂದ್ರೆ ತುತ್ತ ತುದಿಯ ಭಾಗದಲ್ಲಿ ಮತ್ತು ಹೊಸ ಚಿಗುರಿನ ಎಲೆಗಳಲ್ಲಿ. ಬೋರಾನ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು, ಯಾವುದೇ ತಗೊಳ್ಳಿ, ಲಘು ಪೋಷಕಾಂಶಗಳು ಇವೆಲ್ಲವೂ ತೋರಿಸುವುದು ಲಕ್ಷಣಗಳು ಗಿಡದ ಮೇಲ್ಭಾಗದಲ್ಲಿ, ಪ್ರಧಾನ ಪೋಷಕಾಂಶಗಳು ಕೆಳಭಾಗದಲ್ಲಿ. ಇದನ್ನು ರೈತರು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಮತ್ತೆ ಲಘು ಪೋಷಕಾಂಶಗಳು, ಈಗ ಕಾಫಿಯನ್ನೇ ತೆಗೆದುಕೊಳ್ಳೋಣ, ಕಾಫಿಯಲ್ಲಿ ಯಾವ ಯಾವ ಲಘು ಪೋಷಕಾಂಶಗಳು ಮತ್ತು ದ್ವಿತೀಯ ಪೋಷಕಾಂಶಗಳು ಬೇಕು ಮತ್ತು ಯಾವ ಸಮಯದಲ್ಲಿ ಬೇಕು. ಕಾಫಿಯಲ್ಲಿ ಲಘು ಪೋಷಕಾಂಶ ಅಂತ ತೆಗೆದುಕೊಂಡ್ರೆ ಒಂದು ಮುಖ್ಯವಾಗಿ ನಮಗೆ ಬೇಕಾಗಿರುವುದು ಜಿಂಕ್ ಮತ್ತು ಬೋರಾನು, ಇವೆರಡರ ಅವಶ್ಯಕತೆ ತುಂಬಾ ಹೆಚ್ಚಿರುತ್ತದೆ. ಯಾಕೆ ಅಂತ ಅಂದ್ರೆ ಕಾಫಿಯಲ್ಲಿ ಹೂ ಬಿಟ್ಟ ಸಮಯ ಮತ್ತೆ ಅದು ಪರಾಗಸ್ಪರ್ಶ ಹೊಂದುವ ಸಮಯ ಬಹಳ ಕಡಿಮೆ ಇರುತ್ತದೆ. ಆ ಸಮಯ ಬಹಳ ಕಡಿಮೆ ಇರೋದ್ರಿಂದ ಆ ಸಮಯದಲ್ಲಿ ಸರಿಯಾಗಿ ಪರಾಗಸ್ಪರ್ಶ ಆಗದೇ ಇದ್ರೆ ನಮಗೆ ಸರಿಯಾದ ಇಳುವರಿ ಸಿಗುವುದಿಲ್ಲ. ಆ ಸಮಯದಲ್ಲಿ ಬೋರಾನಿನ ಅವಶ್ಯಕತೆ ತುಂಬಾ ಇರುತ್ತದೆ. ಈ ಬೋರಾನ್ ಆ ಸಮಯದಲ್ಲಿ ಕೊರತೆ ಇದ್ದರೆ ಪರಾಗಸ್ಪರ್ಶ ಸರಿಯಾಗುವುದಿಲ್ಲ, ಹೂ ಅರಳುವುದು ಸರಿಯಾಗಿ ಆಗುವುದಿಲ್ಲ, ಮತ್ತೆ ಕಾಯಿ ಕಟ್ಟುವುದು ಸರಿಯಾಗಿ ಆಗುವುದಿಲ್ಲ. ಇದೆಲ್ಲ ಆಗದೇ ಇದ್ರೆ ನಮಗೆ ಇಳುವರಿ ಕೂಡ ಸಿಗುವುದಿಲ್ಲ. ಬೋರಾನಿನ ಅವಶ್ಯಕತೆ ಕಾಫಿಯಲ್ಲಿ ತುಂಬಾ ಮುಖ್ಯ. ಇನ್ನೊಂದು ಏನಂತ ಅಂದ್ರೆ ಜಿಂಕ್. ಈ ಜಿಂಕ್ ಕೊರತೆ ಆದ್ರೆ ಏನಾಗುತ್ತದೆ ಅಂತಂದ್ರೆ ಗಿಡದಲ್ಲಿ ಹೊಸ ಚಿಗುರುಗಳು ಬೇಕು. ಹೊಸ ಚಿಗುರು ಇಲ್ಲ ಅಂತ ಅಂದ್ರೆ ಈ ವರ್ಷ ಇಳುವರಿ ತೆಗಿಬಹುದು, ಆದ್ರೆ ಮುಂದಿನ ವರ್ಷ ಇಳುವರಿ ಕುಂಠಿತ ಆಗುತ್ತೆ. ಕೆಲವು ರೈತರು ನೋಡಬಹುದು, ಒಂದು ವರ್ಷ ಒಳ್ಳೆ ಕಾಫಿ ಬೆಳೆ ಕೊಯ್ದಿರ್ತಾರೆ, ಅದರ ಮುಂದಿನ ವರ್ಷ ಕಾಫಿ ಬೆಳೆ ಇಳುವರಿ ಕಡಿಮೆ ಇರುತ್ತದೆ. ಅವರು ಸಾರಜನಕ ಒದಗಿಸಿರ್ತಾರೆ, ಯೂರಿಯಾ, DAP, MOP ಎಲ್ಲ ಗೊಬ್ಬರ ಹಾಕಿರ್ತಾರೆ, ಆದರೆ ಅವರು ಲಘು ಪೋಷಕಾಂಶಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿರಲ್ಲ. ಈಗ ರೈತರಿಗೆ ನಾನು ಹೇಳಿದ ಹಾಗೆ ಚಿಹ್ನೆಗಳು ಕಂಡಿಡಿಯಕ್ಕೆ ಬರದೇ ಇರಬಹುದು. ಅವರು ಸುಲಭವಾಗಿ ಮಣ್ಣನ್ನು ಪರೀಕ್ಷಿಸಿದಾಗ ಆ ಲಘು ಪೋಷಕಾಂಶಗಳ ಅಂಶ ಮಣ್ಣಿನಲ್ಲಿ ಎಷ್ಟಿದೆ ಅಂತ ಗೊತ್ತಾಗುತ್ತದೆ. ಅದ ತಿಳಿದುಕೊಂಡು ಅದಕ್ಕೆ ತಕ್ಕನ ಹಾಗೆ ಅವರ ಕೃಷಿ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬಹುದು. ಇವಾಗ ಮಣ್ಣು ಅಂತ ಹೇಳಿದ್ರೆ ಆ ಮಣ್ಣಿನಲ್ಲಿ ಲಘು ಪೋಷಕಾಂಶ ಎಷ್ಟೆಷ್ಟು ಇರಬೇಕು, ಆವಾಗ ಗಿಡಗಳು ಬೆಳವಣಿಗೆ ಹೇಗಾಗುತ್ತದೆ ಅಂದ್ರೆ ಮಣ್ಣಿನಲ್ಲಿ ಜಿಂಕ್, ಕಾಪರ್, ಐರನ್, ಮ್ಯಾಂಗನೀಸ್, ಬೋರಾನ್ ಅಂತ ಹೇಳ್ತೀವಲ್ಲ, ಇದಕ್ಕೆ ಒಂದು ಸರ್ಟನ್ ಲಿಮಿಟ್ ಅಂತ ಕೊಟ್ಟಿರ್ತಾರೆ. ಇಷ್ಟು PPM ಅಲ್ಲಿ ಇದ್ರೆ ಆ ಮಣ್ಣು ಉತ್ತಮ ಮಣ್ಣು, ಅದಿಲ್ಲ ಅಂತಂದ್ರೆ ಲಘು ಪೋಷಕಾಂಶಗಳ ಕೊರತೆ ಇರುವ ಮಣ್ಣು ಅಂತ ಕರಿತೀವಿ. ಕೊಡಗು ಮತ್ತೆ ಈ ಮಲೆನಾಡು ಪ್ರದೇಶ ಬಿಟ್ಟರೆ ನಮ್ಮ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಕಬ್ಬಿಣದ ಕೊರತೆಯನ್ನು ನೋಡ್ತೇವೆ. ಆದ್ರೆ ಮಲೆನಾಡು ಭಾಗದಲ್ಲಿ ಮಾತ್ರ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತದೆ. ಈಗ ಕಬ್ಬಿಣದ ಅಂಶ ಜಾಸ್ತಿ ಇರುವುದರಿಂದ ನಾವು ಅದನ್ನು ಒದಗಿಸುವ ಅವಶ್ಯಕತೆ ಇರುವುದಿಲ್ಲ. ಮ್ಯಾಂಗನೀಸ್ ಕೂಡ ಜಾಸ್ತಿ ಇದೆ, ಅದನ್ನು ಕೂಡ ಒದಗಿಸುವ ಅವಶ್ಯಕತೆ ಇರುವುದಿಲ್ಲ. ಲಘು ಪೋಷಕಾಂಶಗಳು ಕೊರತೆ ಆಗ್ಬಿಟ್ಟಿದೆ, ಅದನ್ನ ಹೇಗೆ ನಾವು ಸರಿಪಡಿಸಬಹುದು ಅಂದ್ರೆ ಒಂದು ಗೊಬ್ಬರ ಹಾಕುವುದರ ಮುಖಾಂತರ. ಗೊಬ್ಬರ ಅಂದ್ರೆ ಯಾವ ರೀತಿಯ ಗೊಬ್ಬರ? ಒಂದು ಸಾವಯವ ಗೊಬ್ಬರ ಕೂಡ ಇದೆ, ಇನ್ನೊಂದು ರಾಸಾಯನಿಕ ಗೊಬ್ಬರ ಕೂಡ ಇದೆ. ಸಾವಯವ ಗೊಬ್ಬರಕ್ಕೂ ರಾಸಾಯನಿಕ ಗೊಬ್ಬರಕ್ಕೂ ಏನು ವ್ಯತ್ಯಾಸ ಅಂದ್ರೆ ಯಾವುದೇ ಸಾವಯವ ಗೊಬ್ಬರ ತೆಗೆದುಕೊಳ್ಳಿ, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಮತ್ತೆ ಇನ್ನಿತರ ಯಾವುದೇ ಸಾವಯವ ಗೊಬ್ಬರ ಇರಬಹುದು. ಈ ಸಾವಯವ ಗೊಬ್ಬರದ ವಿಶಿಷ್ಟತೆ ಏನು ಅಂತಂದ್ರೆ ಗಿಡಕ್ಕೆ ಬೇಕಾಗಿರುವ 17 ಪೋಷಕಾಂಶಗಳು ಅದರಲ್ಲಿ ಇರುತ್ತದೆ. ಅದೇ ಈಗ ರಾಸಾಯನಿಕ ಗೊಬ್ಬರ ಯೂರಿಯಾ, ಪೊಟ್ಯಾಶ್ ಯಾವ್ದೇ ತೆಗೆದುಕೊಳ್ಳಿ, ಅದರಲ್ಲಿ ಕೇವಲ 1, 2, 3 ಪೋಷಕಾಂಶಗಳನ್ನು ಮಾತ್ರ ಹೊಂದಿರುವ ರಾಸಾಯನಿಕ ಗೊಬ್ಬರಗಳು ಸಿಗುತ್ತದೆ. ಈ 17 ಪೋಷಕಾಂಶಗಳನ್ನು ಹೊಂದಿರುವ ರಾಸಾಯನಿಕ ಗೊಬ್ಬರ ನಿಮಗೆ ಎಲ್ಲೂ ಸಿಗಲು ಸಾಧ್ಯವೇ ಇಲ್ಲ. ಅದರಿಂದ ಲಘು ಪೋಷಕಾಂಶಗಳ ಕೊರತೆಯನ್ನು ಹೇಗೆ ನಾವು ಸರಿಯಾಗಿ ನಿಭಾಯಿಸಬಹುದು ಅಂದ್ರೆ ನಮ್ಮ ಜಮೀನಿನಲ್ಲಿ ಸಾವಯವದ ಅಂಶವನ್ನು ಮೇಂಟೈನ್ ಮಾಡಬೇಕು. ಅಂದ್ರೆ ಇಂಗಾಲದ ಕಾರ್ಬನ್ ಅನ್ನು ನಾವು ಜಾಸ್ತಿ ಮೇಂಟೈನ್ ಮಾಡಿದಾಗಿಂದ ಲಘು ಪೋಷಕಾಂಶಗಳ ಕೊರತೆ ಸರಿ ಮಾಡಬಹುದು. ಇನ್ನೊಂದು ರೀತಿ ಯಾವುದು ಅಂತಂದ್ರೆ ರಾಸಾಯನಿಕ. ಈಗ ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಇಲ್ಲ, ಆವಾಗ ಮಾತ್ರ ನಾವು ರಾಸಾಯನಿಕವಾಗಿ ಹೋಗಬಹುದು. ಈ ರಾಸಾಯನಿಕವಾಗಿ ಹೋಗೋದ್ರಲ್ಲಿ 2 ವಿಧಾನ ಇದೆ. ಒಂದು ಮಣ್ಣಿಗೂ ಸೇರಿಸಬಹುದು, ಇನ್ನೊಂದು ಗಿಡಗಳಿಗೂ ಕೂಡ ಸಿಂಪಡಿಸಬಹುದು. ಮಣ್ಣಿಗೆ ಸೇರಿಸೋದಾದ್ರೆ ಎಕರೆಗೆ 5-10 kg ಅಷ್ಟು ಲಘು ಪೋಷಕಾಂಶಗಳದ ಮಿಶ್ರಣವನ್ನು ಸೇರಿಸಬೇಕಾಗುತ್ತದೆ. ಇನ್ನೊಂದು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಅಂತ ಹೋದ್ರೆ ಒಂದು ಬ್ಯಾರಲ್ ಅಂದ್ರೆ 200 liters ಇಷ್ಟು ನೀರು ಬೇಕಾಗುತ್ತದೆ. ಅದರಲ್ಲಿ 200-400 ml ನಷ್ಟು ಲಘು ಪೋಷಕಾಂಶಗಳ ಮಿಶ್ರಣವನ್ನು ಮಿಶ್ರಣ ಮಾಡಿ ಗಿಡಗಳಿಗೆ ಕೂಡ ಒದಗಿಸಬಹುದು. ಇವಾಗ ಈ ಲಘು ಪೋಷಕಾಂಶಗಳಾದ ಮಿಶ್ರಣದಲ್ಲಿ ಏನಿರುತ್ತೆ ಅದನ್ನ ತಿಳ್ಕೊಬೇಕು. ಅದು ತಿಳ್ಕೊಳ್ಳದಲ್ಲೇ ಸ್ಪ್ರೇ ಮಾಡಿದ್ರೆ ತಪ್ಪಾಗುತ್ತದೆ. ಇವಾಗ ಗವರ್ಮೆಂಟ್ ಆಫ್ ಕರ್ನಾಟಕ ಒಂದು ಸ್ಟ್ಯಾಂಡರ್ಡ್ ನ ರಿಲೀಸ್ ಮಾಡಿದ್ದಾರೆ, ಕರ್ನಾಟಕ ಗ್ರೇಡ್ ಅಂತ. ಈ ಲಘು ಪೋಷಕಾಂಶಗಳು ಇಷ್ಟೇ ಇರಬೇಕು, ಇಷ್ಟೇ ಇದ್ರೆ ಮಾತ್ರ ನಾವು ಮಾರ್ಕೆಟಿಂಗ್ ಮಾಡಬಹುದು ಅಥವಾ ಯಾವುದೇ ಕಂಪನಿ ತಯಾರಿಸಬಹುದು ಮತ್ತೆ ಅದನ್ನ ಒದಗಿಸಬಹುದು ಅಂತ. ಅದರಲ್ಲಿ ಕಬ್ಬಿಣ 3%, ಮ್ಯಾಂಗನೀಸ್ 2%, ಸತು 1% ಮತ್ತು ಬೋರಾನ್ 0.5% ನಷ್ಟು ಇರ್ತದೆ. ಇದನ್ನು 200-400 ml ಒಂದು ಬ್ಯಾರಲ್ 200 liters ನೀರಿಗೆ 1 ಎಕರೆಗೆ ಸಿಂಪಡಿಸಬಹುದು. ಇದು ಲಘು ಪೋಷಕಾಂಶದ ಕೊರತೆಯನ್ನು ನೀಗಿಸುತ್ತದೆ. ಇನ್ನೊಂದು ಮಣ್ಣಿಗೆ ಸೇರಿಸುವುದಾದ್ರೆ ಬೇರೆ ಬೇರೆ ಕಂಪನಿಯ ಪ್ರಾಡಕ್ಟ್ಸ್ ಗಳು ಸಿಗುತ್ತದೆ. ಆದರೆ ಯಾವುದೇ ಕಂಪನಿ ಪ್ರಾಡಕ್ಟ್ಸ್ ನೋಡಿದ್ರು ಲಘು ಪೋಷಕಾಂಶಗಳಲ್ಲಿ ಕಬ್ಬಿಣ 10%, ಮ್ಯಾಂಗನೀಸ್ 5% ಮತ್ತೆ ಜಿಂಕ್ 2%, ಬೋರಾನ್ 0.1% ಈ ರೀತಿ ಲೇಬಲ್ ನ ಮೇಲೆ ಬರೆದಿರುತ್ತದೆ. ಇದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಕಂಪನಿಯ ಪ್ರಾಡಕ್ಟ್ಸ್ ಬಂದ್ರೂ ಅದು ಫೇಕ್ ಆಗಿರ್ತದೆ ಮತ್ತೆ ಅದನ್ನು ರೈತರು ತಿಳಿದುಕೊಂಡು ಉಪಯೋಗಿಸಬೇಕಾಗುತ್ತದೆ. ಈಗ ಕೆಲವು ಲಘು ಪೋಷಕಾಂಶಗಳು ಮಾತ್ರ ಕೊರತೆ ಇರುತ್ತದೆ. ಈಗ ಅಡಕೆ ಬೆಳೆಯಲ್ಲಿ ಸತುವಿನ ಕೊರತೆ ಇದೆ. ಆವಾಗ ಹೇಗೆ ಸರಿಪಡಿಸೋದು ಅಂದ್ರೆ, ಮಣ್ಣಿನಲ್ಲಿ 50 ಗ್ರಾಂ ಸತುವಿನ ಸಲ್ಫೇಟ್ ಹಾಕುವುದರಿಂದ ಅದರ ಕೊರತೆಯನ್ನು ನೀಗಿಸಬಹುದು. ಒಂದೊಂದು ಗಿಡಗಳಿಗೆ 50 ಗ್ರಾಂ ಸತುವಿನ ಸಲ್ಫೇಟ್ ಅನ್ನು ಒದಗಿಸಬೇಕಾಗುತ್ತದೆ. ಅದೇ ರೀತಿ ಬೋರಾನ್ ಕೊರತೆ ಆದಾಗ ಒಂದೊಂದು ಅಡಕೆ ಗಿಡಗಳಿಗೆ 30 ಗ್ರಾಂ ಬೋರಾಕ್ಸ್ ಅನ್ನು ಒದಗಿಸುವುದರ ಮೂಲಕ ಅದರ ಕೊರತೆಯನ್ನು ಕೂಡ ನೀಗಿಸಬಹುದು. ಲಘು ಪೋಷಕಾಂಶಗಳು ಹೇಗೆ ಅದರ ಚಿಹ್ನೆಯನ್ನು ಗಿಡದಲ್ಲಿ ತೋರಿಸುತ್ತವೆ, ಮುಖ್ಯವಾದ ಲಘು ಪೋಷಕಾಂಶಗಳ ಫಂಕ್ಷನ್, ಅದು ಗಿಡದಲ್ಲಿ ಯಾವ ಪಾತ್ರವನ್ನು ವಹಿಸುತ್ತದೆ ಮತ್ತು ಅದನ್ನು ಹೇಗೆ ಸರಿಪಡಿಸಬಹುದು, ಇದರ ಬಗ್ಗೆ ತಿಳಿದುಕೊಂಡೆವು. ಹರೀಶ್ ಅವರೇ, ಈಗ ಮಣ್ಣಿಗೆ ಲಘು ಪೋಷಕಾಂಶಗಳನ್ನ ಪೂರೈಕೆ ಮಾಡಿ ಕೊರತೆಯನ್ನ ನೀಗಿಸಲಿಕ್ಕೆ ಪ್ರಯತ್ನಗಳು ನಡೆದಿದ್ದಾವೆ, ಹಾಗೆ ಸಿಂಪರಣೆ ಮೂಲಕ ಮಾಡಲಾಗ್ತಾ ಇದೆ. ಯಾವುದು ಪರಿಣಾಮಕಾರಿ ಅಥವಾ ಎರಡನ್ನೂ ಅನುಸರಿಸಬಹುದಾ? ಎಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಾಗ್ತವೆ ಅಥವಾ ಎಲ್ಲಿ ರೈತರಿಗೆ ಸಹಿ ಕ್ರಮ ಆಗ್ತದೆ ಅಂತ ಅನ್ಕೊಂಡು ಹೇಳ್ತೀರಿ? ಲಘು ಪೋಷಕಾಂಶಗಳನ್ನು ಎರಡು ರೀತಿ ಒದಗಿಸಬಹುದು, ಒಂದು ಮಣ್ಣಿಗೆ, ಇನ್ನೊಂದು ಸಿಂಪರಣೆ. ಈಗ ಮಣ್ಣಿಗೆ ಬರೋದಾದ್ರೆ, ಮಣ್ಣಿಗೆ ಲಘು ಪೋಷಕಾಂಶಗಳನ್ನು 5-10 ಕೆಜಿ ಅಂತ ಅಂದೆ. ಈಗ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಎಷ್ಟು ಕೊರತೆ ಇದೆ ಅದಕ್ಕೆ ತಕ್ಕನಂಗೆ ನಾವು ಉಪಯೋಗಿಸಬೇಕಾಗುತ್ತದೆ. ಈಗ ಮಣ್ಣು ಸ್ವಲ್ಪ ಕೊರತೆ ಇದ್ದಲ್ಲಿ 5 ಕೆಜಿ ಸಾಕಾಗುತ್ತದೆ, ಇಲ್ಲ ಅಂದ್ರೆ 10 ಕೆಜಿ ಬೇಕಾಗುತ್ತದೆ. ಇದರಲ್ಲಿ ಈಗ ನಾವು 10 ಕೆಜಿ ತೆಗೆದುಕೊಂಡ್ರೆ ಎಷ್ಟು ಖರ್ಚಾಗುತ್ತದೋ, 1 ಎಕರೆ ಸಿಂಪರಣೆ ಮಾಡಿದ್ರು ಅಷ್ಟೇ ಖರ್ಚಾಗುತ್ತದೆ. ಆದರೆ ಇದರಲ್ಲಿ ವ್ಯತ್ಯಾಸ ಏನು ಅಂತ ಅಂದ್ರೆ, ಈಗ ನಾವು ಮಣ್ಣಿನಲ್ಲಿ ಹಾಕುವುದರಿಂದ ಮಣ್ಣಿನಲ್ಲಿ ಹಾಕಿರುವ 10 ಕೆಜಿ ಲಘು ಪೋಷಕಾಂಶನ್ನು ಗಿಡಗಳು ತೆಗೆದುಕೊಳ್ಳುವುದಿಲ್ಲ. ಇದರಲ್ಲಿ ನಾವು ಲಘು ಪೋಷಕಾಂಶಗಳ ಎಫಿಷಿಯನ್ಸಿ ಅಂತ ಕರಿತೀವಿ. ಇದು ಕೇವಲ 2-5% ಆಗಿರುತ್ತದೆ. ಈಗ ನಾವು 100 ಕೆಜಿ ಯಾವುದೇ ರೀತಿಯ ಲಘು ಪೋಷಕಾಂಶಗಳನ್ನು ಒದಗಿಸಿದ್ರೆ ಗಿಡಗಳಿಗೆ ಸಿಗುವುದು ಕೇವಲ 5 ಕೆಜಿ ಅಷ್ಟೇ. ಅಂದ್ರೆ 10 ಕೆಜಿ ಹಾಕಿದ್ರೆ ಬರೀ 1/2 ಕೆಜಿಯಷ್ಟು ಲಘು ಪೋಷಕಾಂಶಗಳು ಮಾತ್ರ ಸಿಗುತ್ತದೆ. 1/2 ಕೆಜಿ ಅಂತ ಅಂದ್ರೆ, ಈಗ ಸಿಂಪರಣೆ ಮಾಡೋದ್ರಲ್ಲಿ 400 ml ಅಂತ ಹೇಳಿದೆ, ಅದರಲ್ಲಿ ಡೈರೆಕ್ಟ್ ಆಗಿ ಸಿಗುತ್ತದೆ. ಇದರಲ್ಲಿ ನೀವು 10 ಕೆಜಿ ಉಪಯೋಗಿಸಿದ್ರೆ ನಿಮಗೆ ಬರೀ 1/2 ಕೆಜಿ ಸಿಗುತ್ತದೆ. ಇದರಲ್ಲಿ ತೆಗೆದುಕೊಳ್ಳುವುದು ಗಿಡ 1/2 ಕೆಜಿ, ಅದರಲ್ಲಿ ಬರುವುದು ಕೂಡ ನಿಮಗೆ 400 ml. ಎರಡರಲ್ಲೂ ತೂಕ ತೂಕ ಮಾಡಿ ನೋಡಿದ್ರೆ ಎರಡು ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟನ್ನೇ ತೆಗೆದುಕೊಳ್ಳುತ್ತದೆ. ಮಿಕ್ಕಿದ್ದೆಲ್ಲ ಏನಾಗುತ್ತದೆ, ಮಣ್ಣಿನಲ್ಲಿ ನಾವು ಹಾಕೋದ್ರಿಂದ ಅದು ಅಲ್ಲೇ ಫಿಕ್ಸ್ ಆಗುತ್ತದೆ. ಈಗ ಮಣ್ಣಿನಲ್ಲಿ ಯಾವುದೇ ರೀತಿಯ ಕೊರತೆ ಇದ್ರೆ ಲಘು ಪೋಷಕಾಂಶಗಳು ಮಣ್ಣಿಗೆ ಸೇರುವ ಸರದಿಂದ ಗಿಡಗಳು ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ಳುತ್ತದೆ ಮತ್ತು ಮಣ್ಣಿನಲ್ಲಿ ಕ್ರಮೇಣವಾಗಿ ಲಘು ಪೋಷಕಾಂಶಗಳ ಕೊರತೆ ಕಡಿಮೆ ಆಗ್ತಾ ಬರ್ತದೆ. ಅದೇ ಈಗ ಸ್ಪ್ರೇಗೆ ಬಂದ್ರೆ, ಒಂದು ನಮ್ಮಲ್ಲಿ ಕೂಲಿ ಕಾರ್ಮಿಕರ ಕೊರತೆ ಇದೆ, ಇನ್ನೊಂದು ಸ್ಪ್ರೇಗೆ ಒಬ್ಬೊಬ್ಬ ರೈತರಲ್ಲಿ ಫೆಸಿಲಿಟಿ ಇರೋದಿಲ್ಲ, ಅದು ಒಂದು ಕೊರತೆ. ಇನ್ನೊಂದು ಸ್ಪ್ರೇ ಮಾಡಬೇಕು ಅಂತಂದ್ರೆ ಮಳೆ, ಗಾಳಿ, ಬಿಸಿಲು ಇವನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. ಇನ್ನೊಂದು ಏನು ಅಂತಂದ್ರೆ, ಈ ವರ್ಷದ ಬೆಳೆಗೆ ನಾವು ಸ್ಪ್ರೇ ಮಾಡಿದ್ರೆ ಈ ವರ್ಷದ ಬೆಳೆಗಳಲ್ಲಿ ಏನೇನು ಕೊರತೆ ಇದೆ, ಈಗ ಕಾಳಿಗೆ ಬೇಕಾಗಿರುವುದು ಬೋರಾನ್, ಮತ್ತೆ ಹೊಸ ಚಿಗುರುಗಳಿಗೆ ಬೇಕಾಗಿರೋದು ಸತು, ಇದೆಲ್ಲ ಒದಗಿಸಿ ಈ ವರ್ಷದ ಬೆಳೆ ಚೆನ್ನಾಗಿ ಬರುತ್ತದೆ. ಮತ್ತೆ ಮುಂದಿನ ವರ್ಷದ ಬೆಳೆ ಚೆನ್ನಾಗಿ ಬರಬೇಕು ಅಂತಂದ್ರೆ ಮತ್ತೆ ಸ್ಪ್ರೇಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅದೇ ಮಣ್ಣಿನಲ್ಲಿ ಸೇರಿಸೋದ್ರಿಂದ ಏನು ಅಡ್ವಾಂಟೇಜ್ ಅಂತಂದ್ರೆ, ಮಣ್ಣಿನಲ್ಲಿ ಕಾಲಕ್ರಮೇಣವಾಗಿ ಕೊರತೆ ಕಡಿಮೆ ಆಗ್ತಾ ಬರ್ತದೆ. ಈ ವರ್ಷ ಮಣ್ಣಿನಲ್ಲಿ ಸತುವಿನ ಕೊರತೆ ಇದೆ, ಈಗ ಮಣ್ಣಿನಲ್ಲಿ 0.6% ಇದೆ, ಅದನ್ನ ಕ್ರಮೇಣ ನಾವು ಸೇರಿಸ್ತಾ ಬಂದಲ್ಲಿ ಅದು 0.7-0.8% ಈ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋದಾಗೆ ನಮ್ಮ ಮಣ್ಣು ಚೆನ್ನಾಗಿ ಸತುವಿನ ಅಂಶವನ್ನು ತೋರಿಸುತ್ತದೆ, ಗಿಡಗಳು ಚೆನ್ನಾಗಿ ಬೆಳೀತದೆ. ಇದು ಮಣ್ಣಿನಲ್ಲಿ ಮತ್ತೆ ಸ್ಪ್ರೇ ಮಾಡಿರೋದರಲ್ಲಿ ಇರುವ ವ್ಯತ್ಯಾಸಗಳು. ಈ ಲಘು ಪೋಷಕಾಂಶಗಳ ಪದಾರ್ಥಗಳು, ಅದು ನ್ಯಾನೋ ರೂಪದಲ್ಲಿ ಆಗ್ಲಿ ಅಥವಾ ದ್ರಾವಣ ರೂಪದಲ್ಲಿ ಅಥವಾ ಘನ ರೂಪದಲ್ಲಿ ಪುಡಿ ರೂಪದಲ್ಲಿ ಸಿಗ್ತದವಲ್ಲ, ಅದು ಈಗ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಖಾಸಗಿ ಸಂಸ್ಥೆಗಳು ರೈತರಿಗೆ ಯಾವ ರೀತಿಯಲ್ಲಿ ತಲುಪಿಸಲಿಕ್ಕೆ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾವೆ, ಎಲ್ಲೆಲ್ಲಿ ಸಿಗ್ತಾ ಇದೆ, ಈ ನಿಟ್ಟಿನ ಒಂದು ಸಂಗತಿಗಳನ್ನ ತಿಳಿಸಬಹುದು ನೋಡಿ. ಈಗ ಲಘು ಪೋಷಕಾಂಶಗಳು, ಈ ಲಘು ಪೋಷಕಾಂಶಗಳಲ್ಲಿ ಮುಖ್ಯವಾಗಿ ಗಿಡಗಳಿಗೆ ಯಾವ್ದು ಬೇಕು ಅಂತ ನಾವು ನೋಡೋದಾದ್ರೆ, ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್, ಸತು ಮತ್ತೆ ಕಾಪರ್, ಇನ್ನೊಂದು ಬೋರಾಕ್ಸ್, ಈ ರೀತಿಯ ಲಘು ಪೋಷಕಾಂಶಗಳು. ಇವು 5ಕ್ಕೆ ನಾವು ಜಾಸ್ತಿ ಒತ್ತನ್ನು ಕೊಡ್ತೀವಿ. ಈಗ ತಾಮ್ರಕ್ಕೆ ನಾವು ಯಾಕೆ ಒತ್ತು ಕೊಡುವುದಿಲ್ಲ ಅಂದ್ರೆ, ತಾಮ್ರ ಹೊಂದಿರುವ ಶಿಲೀಂಧ್ರ ನಾಶಕಗಳನ್ನು ಹೆಚ್ಚು ಬಳಸ್ತಿದ್ದೇವೆ. ಕಾಪರ್ ಆಕ್ಸಿಕ್ಲೋರೈಡ್ ಆಗಿರ್ಬೋದು ಮತ್ತೆ ಕಾಪರ್ ಹೈಡ್ರಾಕ್ಸೈಡ್ ಆಗಿರ್ಬೋದು, ಈ ರೀತಿಯಾದ ತಾಮ್ರವನ್ನು ಹೊಂದಿರುವ ಶಿಲೀಂಧ್ರ ನಾಶಕಗಳನ್ನು ರೈತರು ಅತಿ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ. ಆ ರೀತಿಯಿಂದ ತಾಮ್ರದ ಕೊರತೆ ಇರುವುದಿಲ್ಲ, ಮತ್ತೆ ಕಬ್ಬಿಣ ಮತ್ತು ಮ್ಯಾಂಗನೀಸ್ ನ ಕೊರತೆ ಕೂಡ ನಮ್ಮ ಕೊಡಗಿನಲ್ಲಿ ಕಂಡುಬರಲು ಸಿಗುವುದಿಲ್ಲ. ನಮ್ಮಲ್ಲಿ ಕಂಡುಬರುವುದು ಸತು ಮತ್ತೆ ಬೋರಾನ್, ಈ ರೀತಿಯ ಕೊರತೆ ಇರುವುದರಿಂದ ರಿಸರ್ಚ್ ಸಂಸ್ಥೆಗಳು ಏನ್ ಮಾಡಿದಾವೆ ಅಂತಂದ್ರೆ, ಈಗ ಜಿಂಜರ್ಗೆ ಜಿಂಜರ್ ಸ್ಪೆಷಲ್ ಅಂತ ರಿಲೀಸ್ ಮಾಡಿದ್ದಾರೆ, ಕಾಳುಮೆಣಸು ಸ್ಪೆಷಲ್, ಮತ್ತೆ ಸಿಟ್ರಸ್ ಸ್ಪೆಷಲ್, ಈಗ ಕೊಡಗಿನ ಕಿತ್ತಳೆ ಇದಕ್ಕೂ ಕೂಡ ಸ್ಪೆಷಲ್ ಬಂದಿದೆ, ಮತ್ತೆ ತರಕಾರಿಗಳಿಗೆ ಲಘು ಪೋಷಕಾಂಶಗಳ ಸ್ಪೆಷಲ್ ಅಂತ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಏನ್ ಮಾಡಿದ್ದಾರೆ ಅಂತ ಗಣನೆಗೆ ತೆಗೆದುಕೊಂಡಿದ್ರೆ, ಆ ತರಕಾರಿಗಳಿಗೆ ಯಾವ ರೀತಿಯ ಲಘು ಪೋಷಕಾಂಶಗಳು ಎಷ್ಟು ಅಂಶದಲ್ಲಿ ಬೇಕು ಅದನ್ನು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಅದನ್ನು ರೈತರಿಗೆ ತಲುಪಿಸುವ ಕಾರ್ಯಕ್ರಮವನ್ನು ಎಲ್ಲ ರಿಸರ್ಚ್ ಸಂಸ್ಥೆಗಳು ಹಮ್ಮಿಕೊಂಡಿದ್ದಾವೆ. ಇದರಲ್ಲಿ IIHR ಆಗಿರ್ಬೋದು ಅಥವಾ ನಮ್ಮ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ ತಪ್ಪಂಗಳ ಆಗಿರ್ಬೋದು, ಕ್ಯಾಲಿಕಟ್ ಅಲ್ಲಿ ಇರ್ಬೋದು, ಈ ರೀತಿಯ ಸಂಸ್ಥೆಗಳು ಸಾಂಬಾರು ಬೆಳೆಗಳು ಮತ್ತು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆಯನ್ನು ಸರಿಪಡಿಸಲು ಅವರದೇ ಆದ ರಿಸರ್ಚ್ ಮಾಡಿ ಫಾರ್ಮುಲೇಷನ್ ಅನ್ನು ಬಿಡುಗಡೆ ಮಾಡಿ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಲಘು ಪೋಷಕಾಂಶಗಳ ಕೊರತೆಯನ್ನು ಸರಿಪಡಿಸುವಲ್ಲಿ ಅವರ ಪಾತ್ರವು ಕೂಡ ಅತಿ ಹೆಚ್ಚು ಮುಖ್ಯವಾಗಿ ಕಂಡುಬರುತ್ತಿದೆ. ಈ ಲಘು ಪೋಷಕಾಂಶಗಳ ಪದಾರ್ಥಗಳು ಅನೇಕ ಕಡೆ ಸಿಗ್ತವೆ, ಕೊರತೆಯನ್ನಿಲ್ಲ ಅಲ್ವಾ? ಹಾ ಸರ್, ಈ ಲಘು ಪೋಷಕಾಂಶಗಳು ಎಲ್ಲ ಕಡೆಯೂ ಲಭ್ಯವಿರುತ್ತದೆ. ಈಗ ನಾವು ಅಂಗಡಿಗೆ ಹೋಗಿ ಜಿಂಜರ್ ಸ್ಪೆಷಲ್ ಬೇಕು ಅಂತ ಅಂದ್ರೆ ಎಲ್ಲಿಂದ ಬೇಕು ಅಂತ ಅವರೇ ಕೇಳ್ತಾರೆ. ಅವಾಗ ನಾವು ಈ ರೀತಿಯ ಸಂಶೋಧನಾ ಕೇಂದ್ರದಿಂದ ನಮಗೆ ತರಿಸಿಕೊಡಿ ಅಂತ ಅಂದ್ರೆ ಅವಾಗ ಅದರ ಲಭ್ಯತೆ ಎಲ್ಲ ಕಡೆಗೂ ಸಿಗುತ್ತದೆ. ಇಲ್ಲ ಅಂದ್ರೆ ಆ ರೀತಿಯ ರಿಸರ್ಚ್ ಸಂಸ್ಥೆಯನ್ನು ಎಲ್ಲ ರೈತರ ಹತ್ರನೂ ಮೊಬೈಲ್ ಇದೆ, ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಆ ಸಂಸ್ಥೆಯ ನಂಬರ್ ಅನ್ನು ತೆಗೆದುಕೊಂಡು ಅವರಿಗೆ ಫೋನ್ ಮಾಡಿದ್ರೆ ಅವರು ನಿಮ್ಮ ಅಡ್ರೆಸ್ ಗೆ ತಲುಪಿಸುವಂತಹ ಕಾರ್ಯಕ್ರಮ ಕೂಡ ಲಭ್ಯತೆ ಇರುತ್ತದೆ. ವಿಶೇಷವಾಗಿ ಕೊಡಗು ಜಿಲ್ಲೆಯಲ್ಲಿ ಸತ್ತು ಮತ್ತು ಬೋರಾನ್ ಈ ಎರಡು ಲಘು ಪೋಷಕಾಂಶದ ಕೊರತೆ ಇರೋದ್ರಿಂದ ರೈತಾಪಿ ಮಂದಿ ಅಥವಾ ಕಾಫಿ ಬೆಳೆಗಾರರು ಗಮನಿಸಬೇಕು. ಕಾಫಿ, ಕಾಳುಮೆಣಸು, ಏಲಕ್ಕಿ, ಭತ್ತ ಎಲ್ಲಾ ಬೆಳೆಗಳಿಗೂ ಇವುಗಳ ಕೊರತೆಯಿಂದ ತೊಂದರೆ ಆಗುತ್ತೆ. ಸೂಕ್ತ ಪ್ರಮಾಣದಲ್ಲಿ ಪೂರೈಕೆ ಮಾಡ್ತಾ ಹೋಗ್ಬೇಕು, ಹಾಗೆ ಸಾವಯವ ಗೊಬ್ಬರಗಳನ್ನು ತಪ್ಪದೆ ಕೊಡ್ತಾ ಹೋದ್ರೆ ಇನ್ನೂ ಒಳ್ಳೇದೆ. ಬರೀ ಲಘು ಪೋಷಕಾಂಶ ಅಲ್ಲದಲ್ಲೇ ಇತರೆ ಪೋಷಕಾಂಶಗಳು ಹಾಗೆ ಮಣ್ಣಿನ ಫಲವತ್ತತೆಗೆ ಪೂರಕವಾಗಿ ಹಾಗೆ ಜೀವಾಣುಗಳಿಗೆ ಆಹಾರವಾಗಿ ಈ ಸಾವಯವ ಪದಾರ್ಥಗಳು ನೆರವಿಗೆ ಬರ್ತವೆ. ಒಳ್ಳೆ ವಿಷಯಗಳನ್ನು ಹಂಚಿಕೊಂಡ್ರಿ ಹರೀಶ್ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೆ ಬೆಳೆ ಉತ್ಪಾದನೆಯಲ್ಲಿ ಲಘು ಪೋಷಕಾಂಶಗಳ ಪ್ರಾಮುಖ್ಯತೆ, ಕೊರತೆ ಹಾಗೆ ಪೂರೈಕೆ ಈ ಬಗ್ಗೆ ಮಾತನಾಡಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ MN ಹರೀಶ್ ಅವರು. ಇವರ ಸಂಪರ್ಕಕ್ಕೆ ಸಂಖ್ಯೆ 9718954 9 7 9 7 1 8 8 5 9 4 9 7. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೇಳುವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ BA ಗಣೇಶ್. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು ಮಾಡಿ ಉಪಕಾರಗಳನ್ನು. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ. ಕಷ್ಟಜೀವಿ ರೈತ ಬಾಂಧವರೇ, ಪಕ್ಷಿಗಳೇ ಬರಲಿ ಜಮೀನುಗಳಿಗೆ. ಓ ಕಷ್ಟಜೀವಿ ರೈತ ಬಾಂಧವರೇ, ಪಕ್ಷಿಗಳೇ ಬರಲಿ ಜಮೀನುಗಳಿಗೆ. ಕೀಟಗಳು ಆಹಾರ ಪಕ್ಷಿಗಳಿಗೆ, ಕೀಟಗಳು ಆಹಾರ ಪಕ್ಷಿಗಳಿಗೆ. ವಿಷ ಬಳಸದಿರುವುದೇ ಹಿತ ಇವುಗಳಿಗೆ, ವಿಷ ಬಳಸದಿರುವುದೇ ಹಿತ ಇವುಗಳಿಗೆ. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ. ತೋಟಿಗೆ ದಾರಿಗಳಿವೆ, ಕೀಟ ತೋಟಿಗೆ ದಾರಿಗಳಿವೆ. ನೈಸರ್ಗಿಕ ನಿಯಂತ್ರಣಕ್ಕೆ ಮಾರ್ಗಗಳಿವೆ, ನೈಸರ್ಗಿಕ ನಿಯಂತ್ರಣಕ್ಕೆ ಮಾರ್ಗಗಳಿವೆ. ವಿಷ ಪಳಸಿದಾಗ ಜೀವಿಗಳಿಗೆ ಆಗುವುದು ತೊಂದರೆ, ವಿಷ ಪಳಸಿದಾಗ ಜೀವಿಗಳಿಗೆ ಆಗುವುದು ತೊಂದರೆ. ಆಗುತ್ತಿದೆ ಪಕ್ಷಿ ಜೇಡ ಉಪಕಾರ ಕೀಟಗಳ ಮರೆ, ಆಗುತ್ತಿದೆ ಪಕ್ಷಿ ಜೇಡ ಉಪಕಾರ ಕೀಟಗಳ ಮರೆ. ಕೀಟಗಳೇ ರೈತನಿಗೆ ಆಸರೆ, ಕೀಟಗಳೇ ರೈತನಿಗೆ ಆಸರೆ. ಪಾಲಿಸಿರಿ ಜೈವಿಕ ಕೃಷಿಯನ್ನು, ಕಾಣಿರಿ ಸುಖದ ದಾರಿಗಳನ್ನು. ಪಾಲಿಸಿರಿ ಜೈವಿಕ ಕೃಷಿಯನ್ನು, ಕಾಣಿರಿ ಸುಖದ ದಾರಿಗಳನ್ನು. ಓ ಸುಂದರ ಪಕ್ಷಿಗಳೇ ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು ಮಾಡಿ ಉಪಕಾರಗಳನ್ನು. ಓ ಸುಂದರ ಪಕ್ಷಿಗಳೇ ಬನ್ನಿ ನಮ್ಮ ತೋಟಗಳಿಗೆ, ಬನ್ನಿ ನಮ್ಮ ತೋಟಗಳಿಗೆ, ಬನ್ನಿ ನಮ್ಮ ತೋಟಗಳಿಗೆ, ಬನ್ನಿ ನಮ್ಮ ತೋಟಗಳಿಗೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳಿದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಭತ್ತದ ಬೆಳೆಗೆ ವಿಮೆ, ಈ ಕುರಿತ ಮಾಹಿತಿ ಪ್ರಾಯೋಜಕರು ಕೃಷಿ ಇಲಾಖೆ ಕೊಡಗು ಜಿಲ್ಲೆ. ರೈತ ಬಂಧವರೇ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಿಂದ ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ ಮುಂತಾದ ಸಮಸ್ಯೆಗಳಿಂದ ಉಂಟಾಗಬಹುದಾದ ಬೆಳೆ ನಷ್ಟವನ್ನು ರೈತರಿಗೆ ವಿಮಾ ರಕ್ಷಣೆ ಮತ್ತು ಆರ್ಥಿಕ ಬೆಂಬಲವನ್ನು ನೀಡಲಾಗುತ್ತೆ. ಸಾಲ ಪಡೆದ ಮತ್ತು ಸಾಲ ಪಡೆಯದ ರೈತರಿಗೆ ವಿಮೆ ಕಟ್ಟೋದು ಐಚ್ಛಿಕ ವಿಚಾರವಾಗಿದೆ. ಇಬ್ಬರಿಗೂ ವಿಮಾ ಮೊತ್ತ ಒಂದೇ ಆಗಿರುತ್ತೆ. ಬಿತ್ತನೆ ಅಥವಾ ನಾಟಿ ಕಾಲಕ್ಕೆ ಆಗಿರುವ ನಷ್ಟ, ಪೈರಿನ ಬೆಳವಣಿಗೆ ಹಂತದಲ್ಲಿ ಆಗುವ ನಷ್ಟ ಮತ್ತು ಕಟಾವಿನ ನಂತರದ ನಷ್ಟವನ್ನು ಸಹ ಇಲ್ಲಿ ಪರಿಗಣಿಸಲಾಗುತ್ತೆ. ವಿಮಾ ಅರ್ಜಿಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಲಭಿಸುತ್ತವೆ. 16/8/2022 ಭತ್ತದ ಬೆಳೆಗೆ ಅರ್ಜಿಯನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಲ್ಲಿಸಿ ನೋಂದಾಯಿಸಿಕೊಳ್ಳಬಹುದು. ಪ್ರತಿ ಹೆಕ್ಟೇರ್ ನೀರಾವರಿ ಪ್ರದೇಶದ ಭತ್ತಕ್ಕೆ 96,000 ರೂಪಾಯಿ ವಿಮಾ ಮೊತ್ತ ಇದೆ. ಮಳೆಯಾಶ್ರಿತ ಭತ್ತಕ್ಕೆ 55,000 ರೂಪಾಯಿ ವಿಮಾ ಮೊತ್ತ ನಿಗದಿಯಾಗಿದೆ. ಪ್ರತಿ ಹೆಕ್ಟೇರ್ ನೀರಾವರಿ ಭತ್ತಕ್ಕೆ ಕೃಷಿಕರು 688 ರೂಪಾಯಿ, ಮಳೆಯಾಶ್ರಿತ ಭತ್ತಕ್ಕೆ 440 ರೂಪಾಯಿ ವಿಮಾ ಕಂತನ್ನು ಪಾವತಿ ಮಾಡಬೇಕಾಗ್ತದೆ. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ಗಮನಿಸಿಕೊಳ್ಳಿ, 7204179895 ಹಾಗೂ 7304560024 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ರೈತರು ತಮ್ಮ ಅರ್ಜಿಯೊಂದಿಗೆ ಪಹಣಿ, ಬ್ಯಾಂಕ್ ಪಾಸ್ ಪುಸ್ತಕದ ವಿವರಗಳು ಮತ್ತು ಆಧಾರ್ ಸಂಖ್ಯೆಯನ್ನು ನೀಡಬೇಕಾಗ್ತದೆ. ಇನ್ನಷ್ಟು ಮಾಹಿತಿ ಬೇಕು ಅಂತ ಅನಿಸಿದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಬಹುದು. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಪ್ರಯೋಜನವನ್ನು ರೈತ ಬಾಂಧವರು ಮಾಡಿಕೊಳ್ಳಬೇಕಾಗಿ ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ಈ ಮೂಲಕ ಕೋರಿಕೊಂಡಿದ್ದಾರೆ. ಇದುವರೆಗೆ ಭತ್ತದ ಬೆಳೆಗೆ ವಿಮೆ ಈ ಕುರಿತ ಮಾಹಿತಿಯನ್ನು ಆಲಿಸಿಕೊಂಡ್ರೆ ಪ್ರಾಯೋಜಕರು ಕೃಷಿ ಇಲಾಖೆ ಕೊಡಗು ಜಿಲ್ಲೆ. ವಿರಾಜಪೇಟೆ. ಇಲ್ಲಿ ನರ್ಸಿಂಗ್ ತರಬೇತಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ದ್ವಿತೀಯ ಪಿಯು ಪಾಸ್ ಆಗಿರಬೇಕು. ಸಂಪರ್ಕಿಸಿ ನಿರ್ಮಲ ರಮಣ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ದೂರವಾಣಿ 0274256883, ಮೊಬೈಲ್ 9880995502 ಅಥವಾ 9591595370. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನಿಮಗಿಷ್ಟವಾದ ಸುಂದರ ಡಿಸೈನ್ಸ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಕಾಟ್ ಇನ್ನಿತರ ಫರ್ನಿಚರ್ ಗಳನ್ನು 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನ ಸುಲಭ ಕಂತಿನ ಇಎಂಐ ಮೂಲಕ ನಿಮ್ಮದಾಗಿಸುವ ಸ್ವರ್ಣಾವಕಾಶ. ಮೂರ್ನಾಡಿನ ನ್ಯೂ ಲೇಟೆಸ್ಟ್ ಫರ್ನಿಚರ್ ನಲ್ಲಿ ನ್ಯೂ ಲೇಟೆಸ್ಟ್ ಫರ್ನಿಚರ್ ಮೂರ್ನಾಡು, ಆಲ್ಸೋ ಎಟ್ ನಾಪಕ್ಲು ಅಂಡ್ ಸಂಪ್ಯ ಪುತ್ತೂರು. ಜಾಹೀರಾತುಗಳು ಪ್ರಸಾರವಾದವು. ಇನ್ನು ಮುಂದೆ ಕೇಳಿ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಯಿಂದ 16,100 ರೂಪಾಯಿ, ಅರೇಬಿಕಾ ಚೆರಿ 8,850 ರೂಪಾಯಿಯಿಂದ 9,000, ರೋಬಸ್ಟಾ ಪಾರ್ಚ್ಮೆಂಟ್ 9,450 9,800, ರೋಬಸ್ಟಾ ಚೆರಿ 4,500 ರೂಪಾಯಿಯಿಂದ 4,700. ಅಡಿಕೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಲ್ಗೆ 51,000 ರೂಪಾಯಿಯಿಂದ 56,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 38,000 ರೂಪಾಯಿಯಿಂದ 47,000 ರೂಪಾಯಿ. ಏಲಕ್ಕಿ ಧಾರಣೆ 1 ಕೆಜಿಗೆ 450 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 475 ರೂಪಾಯಿ, ಶುಂಠಿ ಧಾರಣೆ ಕ್ವಿಂಟಲ್ಗೆ 2,800 ರೂಪಾಯಿಯಿಂದ 3,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇದುವರೆಗೆ ಪೇಟೆ ಧಾರಣೆಯನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಮೂಲತಃ ಮೂರ್ನಾಡು ಗ್ರಾಮತ್ರ ಮೈಸೂರು ಶ್ರೀರಾಂಪುರತ್ ವಾಸಂಜ ಕೋಟೆರ ಎಂ ಚಿಯಣ್ಣ ಇಂದು ಪೊಲಾಕ 11 ಗಂಟೆಗ ಮಾಡಪಟ್ಟಿತು. ತೊಂಬತ್ತಂಜಿ ವಯತ್ರ ಕೋಟೆರ ಚಿಯಣ್ಣ ಐಂಡ ಆಕಿರಿ ಕಾರ್ಯ ನಾಳೆ ಪೊಲಾಕ 10:30 ಗಂಟೆಕ್ ಮೂರ್ನಾಡು ಬಾಡಗ ಗ್ರಾಮತ್ತುಳ್ಳ ಒಕ್ಕಾತೂಟಂಗಳತ್ತು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದೇನುಳು ಊಚಟಂಗಡ ರವಿಸುಬಯ್ಯ. ನಿನ್ನಾದ ಬೈಟಿಂಜ ಜಿಲ್ಲೆಲಡಿ ವಿವರ ಮಳೆ ಆಯ್ತು. ತೋಡು ಪೊಳೆ ತುಂಬಿ ಪರಂಜನುಳ್ಳಾಂಡ ಕೂಟಕ್ಕೆ ಸುಮಾರು ಜಾಗತ್ತು ರಸ್ತೆ ಬಿರುಕು ಬಿಟ್ಟಿತ್ತು, ಸೇತುವೆ ಕುಡಿದಿತ್ತು, ಮರ ಬುದ್ದಿತ್ತು, ಬರೆ ಜರಂದಿತ್ತು, ಪೆರ್ತು ನಷ್ಟ ಅನ್ನದಲ್ಲತೆ ಅದಿಯಾನ ಮಳೆ ನುಂಡು ಮಕ್ಕಕ್ಕೆ ಸ್ಕೂಲ್ಗೆ ಪೋಪಕ್ಕೆ ಪೆರ್ತು ತೊಂದರೆ ಆಪನುಂಡು. ಜಿಲ್ಲಾಧಿಕಾರಿಯರ ನಿರ್ದೇಶನ ಪೋಲೆ ಸ್ಕೂಲ್ ಶಿಕ್ಷಣ ಪಿಂಜ ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕ ವೇದಮೂರ್ತಿ ರಂಗ ನಾಳೆ ಜಿಲ್ಲೆರ ಎಲ್ಲ ಸ್ಕೂಲ್ಗೆ ರಜೆ ಘೋಷಣೆ ಮಾಡಿತು. ಎಲ್ಲ ಕುಟುಂಬಕ್ಕೂ ತಂಗಡದೇ ಆದ ಸ್ವಂತ ಮನೆ ಕಟ್ಟೋ ಆಸೆ ಇಪ್ಪ. ಜನಡ ಈ ಆಸೆ ಪಿಂಜ ಸ್ವಪ್ನ ನೇರಾಪನೆಗೆ ಮಾಡೋಕ್ಕೂ ಸರ್ಕಾರ ಮನೆ ಇಲ್ಲದ ಹೆಂಗಕ್ಕೆ ಮನೆ ಕಟ್ಟಿ ಕೊಡ್ಪಂದು ಶಾಸಕ ಮಂಡೇಪಂಡ ಅಪ್ಪಚ್ಚು ರಂಜನ್ ಅಭಿಪ್ರಾಯ ಬರಂದದ್ದು. ಇಂದು ಜಿಲ್ಲಾ ಪಂಚಾಯತಿ ಸಭಾಬಾಡಿಯಲ್ಲಿ ಮಡಿಕೇರಿ ತಾಲೂಕರ 8 ಗ್ರಾಮ ಪಂಚಾಯತರ ಮನೆ ಇಲ್ಲದ 260 ಜನಕ್ಕೆ ಬಸವ ವಸತಿ ಪಿಂಜ ಅಂಬೇಡ್ಕರ್ ವಸತಿ ಯೋಜನೆಯ ಮನೆ ಕಟ್ಟೋಗಳ ಆದೇಶ ಪತ್ರದನ್ನು ಬಳಂಬಿತು. ತಕ್ಕ ಬರಂದ ಹಿಂಗ ಬಸವ ವಸತಿ ಯೋಜನೆಯಲ್ಲಿ 1,62,000 ರೂಪಾಯಿ ಪಿಂಜ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ 2,00,000 ರೂಪಾಯಿ ಸರ್ಕಾರದ ಸಹಾಯ ಪಣ ಕೊಟ್ಟ ಫೆಬ್ರವರಿ ಆಖಿರಿರೊಳಲು ಸರ್ಕಾರದ ನೇಮಕೊತ್ತನಕ್ಕೆ ಮನೆ ಕಟ್ಟಿ ಉಣ್ಣೊಂದು ಅರಿಚಿಟ್ಟತೆ. ಸಂಪಾಜೆ ಹೋಬಳಿರ ಚೆಂಬು ಊರು ಬಯಲು ದಬ್ಬಡ್ಕ ಪಿಂಜ ಪೆರಾಜ ಗ್ರಾಮದ ಅವರ ಮಳೆಕ್ಕೆ ನಷ್ಟ ಆನ ಜನಡ ಮನೆ ಪಿಂಜ ಭೂಮಿ ಕುಡಿದ ಜಾಗಕ್ಕೆ ಮಾರ್ಪಡ್ಕ ಸೇತುವೆ, ಆನೆಹಳ್ಳ ಸೇತುವೆ, ಪಿಂಜ ದಬ್ಬಡ್ಕ ಸೇತುವೆ ಒಕ್ಕಿ ಪೋನ ನೋಟೋಕ್ಕೆ ಶಾಸಕ ಕೆಜಿ ಬೋಪಯ್ಯ ಹೋಯಿತು ಪರಿಶೀಲನೆ ಮಾಡಿತು. ನಷ್ಟ ಅನ್ನ ಬಾಲಕೃಷ್ಣ ಹೆಂಗಕ್ಕೆ 10,000, ಕೆ ಎನ್ ಉಮೇಶ್ ಹೆಂಗಕ್ಕೆ 95,000, ಉಪೇಂದ್ರ ತಂಗಪ್ಪನ ಪಿಂಜ ಪುರುಷೋತ್ತಮ ಹೆಂಗಕ್ಕೆ ಆಳನ್ನ 10,000 ರೂಪಾಯಿ ಬಳಮಚ್ಚಿ. ಆತ್ಮನಿರ್ಭರ ಭಾರತ ಪ್ರಧಾನಮಂತ್ರಿಯಿಂದ ಈ ವಿಶೇಷ ಯೋಜನೆಯಲ್ಲಿ ಪೆರ್ತ್ ಶರಿಯ ಆಹಾರ